ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕೃಷಿ ಕಾಮಧೇನು ಗೋಲ್ಡ್ ಲೋನ್ ಕೇವಲ 60 ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಜೈಡಾದ ಪೊಟೋಲಿಯ ಗೌರಿ ಭಾಗವತ್ ಅವರೊಂದಿಗೆ ಕೃಷಿ ಅನುಭವಗಳ ಕುರಿತು ಸಂದರ್ಶನವನ್ನು ಕೇಳೋಣ. ನಮಸ್ಕಾರ ಗೌರಿ. ನಮಸ್ಕಾರ ಸರ್. ಇದೇ ಊರು? ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು? ಇಲ್ಲ ಸರ್, ನಾವು ಈಗ ಅವ್ರು ಮಾತಾಡಿದ್ರಲ್ಲ, ಅವರೇ ನಮ್ಮೂರು. ಆ ಕಡೆಯಿಂದ ಯಲ್ಲಾಪುರದಿಂದಾನೇ ನಾವು ಬಂದಿದ್ದು, ಕೊಡಸಳ್ಳಿ ಡ್ಯಾಮ್ ಪ್ರಾಜೆಕ್ಟ್ ಇಂದ ಬಂದಿದ್ದೆ ನಾವು ಇಲ್ಲಿ. ನಮ್ದು ಖರೀದಿ ಲ್ಯಾಂಡ್. ಕೊರಸಳ್ಳಿ ಡ್ಯಾಮ್ ಪ್ರಾಜೆಕ್ಟ್ ಬಂದ ನಂತರ ಜಾಗ ಎಲ್ಲ ಬಿಡಿಸ್ಬಿಟ್ರ? ನೀರು ತುಂಬಿತ್ತಲ್ಲ, ಅದ್ರಗಿಂತ ಒಂದು 4 ವರ್ಷ ಮೊದಲೇ ಬಂದಿದ್ದೆ ಸರ್ ನಾವು ಇಲ್ಲಿ. ನೀರ್ ಬರುತ್ತೆ, ನೀರ್ ತುಂಬುತ್ತೆ, ನಾವ್ ಹೆಂಗ್ ಬಿಡಬೇಕಾಗುತ್ತೆ? ಹಾ, ಮೊದಲೇ ಬಿಡೋದಂತ ಗೊತ್ತಿತ್ತು. ಮತ್ತೆ ಕೊಡೋ ಪುನರ್ವಸತಿ ಹೆಂಗಿರ್ತದ ಅನ್ನೋ ಹೆದರಿಕೆನಲ್ಲಿ ಬೇರೆ ಕಡೆ ಪ್ರೈವೇಟ್ ಅಲ್ಲಿ ಲ್ಯಾಂಡ್ ತಗೊಂಡು ಬಂದಿದ್ದೆ ನಾವು. ಪುನರ್ವಸತಿ ಏನ್ ಕೊಟ್ರ ಅವಾಗ? ಕೊಟ್ಟಿದ್ದಾರೆ ಸರ್, ಚೆನ್ನಾಗೆ ಮಾಡಿಕೊಟ್ಟಿದ್ದಾರೆ. ಜಮೀನ್ ಕೊಟ್ಟಿದ್ದಾರೆ, 5 ಎಕರೆ ಇರೋರಿಗೆ 3 ಎಕರೆ ಕೊಟ್ಟಿದ್ದಾರೆ, 2 ಎಕರೆ ಇರೋರಿಗೆ 3 ಎಕರೆ ತನಕ ಕೊಟ್ಟಿದ್ದಾರೆ. ಲಾಸ್ಟ್ ಅಂದ್ರೆ 3 ಎಕರೆ, 10 ಎಕರೆ ಇದ್ರು 3 ಎಕರೆ ಈ ತರ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಕೊಟ್ರು? ನಮಗೆ ಕೊಟ್ಟಿಲ್ಲ ಸರ್, ನಮ್ಗೆ ಇಲ್ಲಿ ತಗೊಂಡಿದ್ದಕ್ಕೆ ನಾವು ಬೇಡ ಅಂತ ಹೇಳಿ ತಗೊಂಡಿದ್ದೆ. ಮನೆ ಕಟ್ಕೊಳಕ್ ಒಂದಷ್ಟು ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಬಂದಾಗ ಹೇಗಿತ್ತು ವಾತಾವರಣ? ಇಲ್ಲಿ ಬಂದವಾಗ ನಮ್ಮಲ್ಲಿ ರೋಡಿನ ಸೌಕರ್ಯ ಇದ್ದಿದ್ದಿಲ್ಲ, ಕರೆಂಟ್ ಇದ್ದಿದ್ದಿಲ್ಲ ಸರ್, ಮನೆ ಇದ್ದಿದ್ದಿಲ್ಲ ಇರಕ್ಕೆ. ಮಕ್ಕಳೆಲ್ಲ ತುಂಬಾ ಸಣ್ಣವರಿದ್ರು. ಬಂದು ನೋಡಿದ್ರೆ ನಾವು ಅವಾಗ ಹಳ್ಳಿನಲ್ಲಿ ಇದ್ದಿದ್ದು. ಹಳ್ಳಿ ಅಂದ್ರೆ ಎಷ್ಟು ಹಳ್ಳಿ, ದಿವಸಕ್ಕೆ ಒಂದೇ ಬಸ್ ಬರೋದು ನಮ್ಮ ಹಳ್ಳಿಗೆ, ಅಂತ ಹಳ್ಳಿನಲ್ಲಿ ಇರೋದು ಸರ್ ನಾವು. ಮತ್ತೆ ಸರ್ವ ಋತು ರಸ್ತೆ ಇಲ್ಲ ಆವಾಗ ನಮ್ಮೂರಲ್ಲಿ. ಶಾತೋಡ್ಡಿ ಅಂತ ನೀವು ಕೇಳಿರ್ಬೇಕು, ಈಗಿನ ಜೋಗ್ ಫಾಲ್ಸ್ ಇದೆ ನೋಡ್ರಿ, ಅದ್ಲ ಹತ್ರದಲ್ಲೇ ಇತ್ತು ನಮ್ಮೂರು, ಅಲ್ಲಿದ್ದವ್ರು ನಾವು. ಶಾತೋಡಿ ಫಾಲ್ಸ್ ಹತ್ರ ಇದ್ದಿದ್ದು? ಹಾ, ಅಂದ್ರೆ ಜಲಪಾತ ನೋಡ್ಕೊಂತಾನೆ. ನಾವು ಸ್ಕೂಲ್ ಡೇಸ್ ಅಲ್ಲೆಲ್ಲ ವೀಕೆಂಡ್ ಗೆ ಹೋಗೋದು ಅಲ್ಲಿ ಜೋಗ್ ಫಾಲ್ಸ್ ಗೆ ಹೋಗೋದು, ಶಾತೋಡಿ ಜೋಗ ಪಿಕ್ನಿಕ್ ಅಂತ ಇಡೋದೇ ಅಲ್ಲಿ. ಈಗಲೂ ಹೋಗ್ತೀರಾ? ಈಗಲೂ ಹೋಗ್ತೀವಿ. ಏನ್ ಆಕರ್ಷಣೆ ಇಲ್ಲಿ? ತುಂಬಾ ಚೆನ್ನಾಗಿದೆ ಸರ್, ಈ ನಿಮ್ ಫೇಮಸ್ ಜೋಗ್ ಫಾಲ್ಸ್ ಇದೆ ಅಲ್ಲ, ಅದಕ್ಕಿಂತಲೂ ಚೆನ್ನಾಗಿದೆ ಶಾತೋಡಿ ಫಾಲ್ಸ್. ನೀವು ಒಂದ್ಸರಿ ಹೋಗಿ ನೋಡಿ ಎಷ್ಟು ಚೆನ್ನಾಗಿದೆ. ಏನ್ ವಿಶೇಷ ಹೇಳಿ ನೀವು? ಏನ್ ಸ್ಪೆಷಲ್? ತುಂಬಾ ನೀರಿದೆ, ಮತ್ತೆ ಅಲ್ಲ ಹೋದ್ರೇನೆ ಗೊತ್ತಾಗೋದು, ಇದು ನೇಚರ್ ತುಂಬಾ ಚೆನ್ನಾಗಿದೆ ಅಲ್ಲಿ. ಅಲ್ಲಿ ಕುಂತು ಊಟ ಮಾಡ್ಲಿಕ್ಕೆ ಎಲ್ಲ ನಾವೇ ಕುಕಿಂಗ್ ನಾವೇ ಮಾಡ್ಕೋಬೇಕು. ಈಗೆಲ್ಲ ಆಗಿದಾವೆ ಹೋಟೆಲ್ ತರದ್ದು, ಪಾರ್ಸಲ್ ಎಲ್ಲ ಕೊಡ್ತಾರೆ, ತಿಂದು ಎಂಜಾಯ್ ಮಾಡಿ ಬರ್ಬೋದೆ. ಹಾ, ತುಂಬಾ ಖುಷಿ ಆಗ್ತದೆ. ಈ ಕಡೆ ಎಲ್ಲ ಜಂಜಾಟನು ಮರಿತೀರಿ, ಹಂಗಿದೆ ಪ್ಲೇಸ್ ಮಾತ್ರ. ಈಗ ಪೊಟೋಳಿಯೊಳಗ ತೋಟ ಇದೆ, ಮನೆ ಇದೆ, ಈಗಿದೆ. ನಾವು ಬರೋ ಟೈಮಲ್ಲಿ ಏನು ಇದ್ದಿಲ್ಲ ಸರ್ ಇಲ್ಲಿ, ಈಗ ನಾವೇ ಮಾಡ್ಕೊಂಡಿದ್ದು ಎಲ್ಲ. ಅದೊಂದು ಖುಷಿ ಇದೆ ನಮ್ಗೆ, ನಾವೇ ಮಾಡ್ಕೊಂಡಿದೀವಿ ಎಲ್ಲಾನು ಅಂತೇಳಿ. ಹೇಳಿ ಹೇಗೆ ಮಾಡ್ಕೊಂಡ್ರಿ ಇದನ್ನೆಲ್ಲ, ಹೇಗಿತ್ತು ಅವಾಗ? ಇರಕ್ಕೆ ಮನೆ ಇದ್ದಿಲ್ಲ, ಬೇರೆಯವ್ರ ಮನೆಯಲ್ಲಿ ಸುಮ್ನೆ ಒಂದ್ ರೂಮ್ ತಗೊಂಡು ಅಲ್ಲಿಂದ ಬರ್ಬೇಕಿತ್ತು. ಒಂದ್ 1/2 ಕಿಲೋಮೀಟರ್ ಇಷ್ಟು ಕೆಸರಿತ್ತು, 3 ಫುಟ್ ಕೆಸರು. ಆ ಕೆಸರಲ್ಲಿ ಅಡ್ಡಾಡ್ಕೊಂಡು ಸುಮಾರು 1/2 ಕಿಲೋಮೀಟರ್ ನಡಿಬೇಕಿತ್ತು, ಆ ಕೆಸರನಲ್ಲೇ ಹೋಗ್ಬೇಕಿತ್ತು. ನಾವು ಅದೆಲ್ಲ ನೋಡಿದ್ದಿಲ್ಲ, ನಮ್ ತಂದೆ ಮನೆಯಲ್ಲೂ ಸ್ವಲ್ಪ ಸುಖಾಗೇ ಇದ್ದಿದ್ವಿ ನಾವು. ಈ ಹೆಣ್ಮಕ್ಳು ಮದ್ವೆನೆ ಆಗ್ಬಾರ್ದೇನೋ ಅನ್ಸ್ಬಿಟ್ಟಿತ್ತು ನನ್ಗೆ ಅವಾಗ ಒಂದ್ಸರಿ. ಅಯ್ಯೋ, ಅಷ್ಟು ಕಷ್ಟ ಇತ್ತು ನಾವು ಬಂದವಾಗ ಇಲ್ಲಿ. ಅಂದ್ರೆ ಮದ್ವೆ ಆದ್ರೆ ಕಷ್ಟ ಅಂತ, ಮದ್ವೆ ಆದ್ರೆ ಕಷ್ಟ ಅಂತ ಆತರದೊಂದು ಫೀಲಿಂಗ್ ಕೂತ್ ಬಿಟ್ಟಿತ್ತು ನನ್ನ ತಲೆನಲ್ಲಿ. ಆಗಿನ ಕಷ್ಟ ನೋಡಿ, ನಮ್ ಕಷ್ಟ ನೋಡಿ, ಈಗ ತುಂಬಾ ಚೆನ್ನಾಗಿದೀವಿ. ಈಗ ಎಲ್ಲರೂ ಹೇಳೋಂಗಿದೀವಿ, ಅಷ್ಟು ಚಂದ ಇದೀವಿ. ಅಂದ್ರೆ ರೈತರ ಮದ್ವೆ ಆದ್ರೆ ಕಷ್ಟ ಅಂತ ತುಂಬಿತ್ತ ಕಷ್ಟ ಅಂದ್ರೆ ಅದೇನಾಗಿತ್ತ, ಒಂದೇ ಸರಿ ಆ ಕಡೆ ಜಮೀನು ಕಳ್ಕೊಂಡಿದೀವಿ, ಈ ಕಡೆ ಏನು ರೆಡಿ ಆಗಿದ್ದಿಲ್ಲ, ಮಕ್ಕಳು ಸಣ್ಣವರಿದ್ರು, ಕೈನಲ್ಲೇನು ಅಂದ್ರೆ ಜಾಬ್ ಅಂತ ಏನು ಫಿಕ್ಸ್ ಇನ್ಕಮ್ ಅಂತ ಏನು ಇರುದಿಲ್ಲಲ್ಲ, ಅದು ಒಂದು ಟೆನ್ಷನ್ ಇತ್ತು. ಹೆಂಗೆ ಮಾಡೋದು, ನಾಳೆ ಹೇಗೆ, ನಾಳೆ ಹೇಗೆ ಅಂತ. ಈ ಕೃಷಿ ಮಾಡುವಾಗ ಇವೆಲ್ಲ ಬಡತನವನ್ನ ಎದುರಿಸಿ ಮಾಡಿದ್ದು ಹೇಗ್ ಮಾಡಿದ್ರಿಲ್ಲ? ಬಡತನ ಅಂತ ಒಂದ್ 10 ವರ್ಷ ಬಡತನನೇ ಇತ್ತು. ಹೌದು, 10 ವರ್ಷ ದಿವಸ ಕಳೆದಿದ್ದೀವಿ. ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಿದ್ರೆ ನನ್ಗೆ ಈಗಲೂ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ. ನನ್ನ ಮಕ್ಕಳು ಇಲ್ಲಿಂದ ಪ್ರಧಾನಿ ಅಂತೀವಿ ನಾವು, ಇಲ್ಲಿಂದ 5 ಕಿಲೋಮೀಟರ್ ಇದೆ, ಅಲ್ಲಿಂದ ಅಪ್ ಅಂಡ್ ಡೌನ್ ಡೈಲಿ ವಾಕ್ ಮಾಡ್ಕೊಂಡೇ ಹೋಗ್ತಿದ್ರು. ಬೈವಾಕ್ ಎಷ್ಟು ಕಷ್ಟ ಇತ್ತಂದ್ರೆ ಈಗ್ಲೂ ಮಕ್ಕಳು ಅದನ್ನ ನೆನೆಸ್ಕೊಂಡ್ರೆ ಅವ್ರು ಅಳ್ತಾರೆ. ಅವ್ರು ಅಳೋದ್ ನೋಡ್ ನೋಡಿ ನಾವ್ ಅಳ್ತೀವಿ. ಕನಿಷ್ಠ ಒಂದ್ ಸೈಕಲ್ ಕೊಡ್ಸಕ್ಕೆ ನಮ್ ಕೈನಲ್ಲಿ ಕಾಸಿದ್ದಿಲ್ಲ. ಅವಾಗ ಹತ್ರದಲ್ಲಿ ಸ್ಕೂಲ್ ಇದ್ದಿಲ್ಲ, ಅಂದ್ರೆ ಇಲ್ಲಿ ಇತ್ತು, ಮರಾಠಿ ಮೀಡಿಯಂ ಇತ್ತು, ನಮ್ಗೆ ಕನ್ನಡ ಮೀಡಿಯಂ ಬೇಕಂತೇಳಿ ಅಲ್ಲಿ ಹಾಕಿದ್ದೆ ನಾವು. ಎಲ್ಲ ಹುಡುಗರು ನಡ್ಕೊಂತ ಹೋಗ್ತಿದ್ರು, ನಡ್ಕೊಂತ ಹೋಗ್ತಿದ್ರು, ಇಡೀ ಊರ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಿದ್ರು. ಸುಮಾರು ಒಂದ್ 150 ಮಕ್ಕಳು ಅಷ್ಟು ನಡ್ಕೊಂಡು ಹೋಗ್ತಿದ್ರು. ಈಗಲೂ ನೆನೆಸ್ತಾರೆ ಎಲ್ಲ ಮಕ್ಕಳು. ಮಳೆಗಾಲದೊಳಗೆ ಇನ್ನೂ ಕಷ್ಟ ಆಗ್ತಿತ್ತು, ಬಹಳ ಕಷ್ಟ ಆಗ್ತಿತ್ತು. ಮತ್ ನಮ್ಮಲ್ಲಿ ಸರಿಯಾದ ಲೀಡರ್ಸ್ ಇಲ್ಲ ಸರ್. ಏನಾಗ್ತದೆ, ಎಲ್ಲ ಬಸ್ ಇಲ್ಲಿ ನಿಂದ್ರೋದಿಲ್ಲಾಗಿತ್ತು. ಎಕ್ಸ್ಪ್ರೆಸ್ ಅಂತ ಸುಮಾರು ಬಸ್ಗಳೆಲ್ಲ ಅಡ್ಡಾಡ್ತವೆ, ಆದ್ರೆ ಸ್ಟಾಪ್ ಇಲ್ಲ ಬಸ್ಗೆ. ಅದ್ರ ಸಂಬಂಧ ಮಕ್ಕಳಿಗೆ ಏನಾಗ್ತಿತ್ತು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿತ್ತು, ನೋಡ್ಕೊಂಡೇ ಬರ್ಬೇಕಿತ್ತು. ಈ ಕೃಷಿ ಬದುಕನ್ನ ಕಟ್ಟಿದ್ ಹೇಗೆ, ಹೇಗೆ ಭೂಮಿ ತಯಾರು ಮಾಡಿದ್ದ, ಅದು ಏನ್ರ ನೆನಪಿದೆಯಾ? ನೆನಪಿದೆ ಸರ್, ಆದ್ರೆ ಅಷ್ಟು ಚೆನ್ನಾಗಿ ಹೇಳಕ್ ಬರೋದಿಲ್ಲ. ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಅಂತ ಮಾಡ್ಕೊಂತ ಹೋದ್ವಿ. ಸ್ವಲ್ಪ ಗದ್ದೆ ಇತ್ತ, ಅದನ್ನ 2 ಪೀಕ್ ಗದ್ದೆ ಮಾಡ್ತಾ ಇದ್ವಿ. ಕಷ್ಟನೇ ಇತ್ತು. ಹೇಗೆ ಸ್ವಲ್ಪ ಸ್ವಲ್ಪ ಅಂದ್ರೆ ಮಾಡೋದು ಹೇಗೆ? ಸ್ವಲ್ಪ ಮಾಡೋದಂದ್ರೆ ಒಂದ್ 3 ಎಕರೆ ತೋಟ ಇದೆ, 3 ಎಕರೆ ಗದ್ದೆ ಇದೆ ಅಂತ ಇಟ್ಕೊಳ್ಳಿ. 3 ಎಕರೆ ಗದ್ದೆ ಇದ್ರೆ ಅದನ್ನ 3 ಎಕರೆ ಗದ್ದೆ ಮಾಡೋದು ಫಸ್ಟ್. ಒಂದ್ 2 ವರ್ಷ ಗದ್ದೆ ಮಾಡಿದ್ವಿ, 2 ಪೀಕನು ಗದ್ದೆನೆ ಮಾಡಿದ್ವಿ. ಅದು ಭತ್ತ ಅಂತ ಒಂದ್ ಎಕರೆಗೆ ಒಂದ್ 20 ಚೀಲ ಭತ್ತ ಸಿಕ್ತಿತ್ತು. ಅಂದ್ರೆ 3 ಎಕರೆಗೆ 60 ಚೀಲ ಆಯ್ತು, ಅಷ್ಟು ಇನ್ಕಮ್ ಆಯ್ತು. ಅದ ಆಮೇಲೆ ಏನ್ ಮಾಡೋದು, ಅದನ್ನ ಕಟ್ ಮಾಡಿ 1 ಎಕರೆ ತೋಟ ಮಾಡೋದು. 1 ಎಕರೆ ತೋಟ ಅಂದ್ರೆ ಒಂದ್ 4 ವರ್ಷ ಏನು ಇನ್ಕಮ್ ಇರುದಿಲ್ಲ. ಆ ಏನ್ 2 ಎಕರೆ ಗದ್ದೆನೊಳಗೆ ಏನ್ ಇನ್ಕಮ್ ಸಿಗ್ತದೆ ಅದ್ರೊಳಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು, ಮತ್ತೆ ತೋಟಕ್ಕೆ ಖರ್ಚುನು ಮಾಡ್ಬೇಕು, ಅದೇ ಇನ್ಕಮ್ ಅಲ್ಲಿ ಖರ್ಚುನು ಮಾಡ್ಬೇಕು, ಹಿಂಗಿರ್ತದ ಅದು. ಈಗ ಗದ್ದೆಯಿಂದ ಬಂದಂತ ಭತ್ತ, ಭತ್ತ ಮನೆಗೆ ಎಷ್ಟು ಬೇಕು ಅಷ್ಟು ಇಳ್ಕೊಂಡು ಉಳ್ಕಿದ್ ಮಾರಾಟ ಮಾಡ್ತೀವಿ, ಮಾರಾಟ ಮಾಡ್ತೀವಿ. ಅಷ್ಟೇ ಇನ್ಕಮ್ ಆಯ್ತಾ? ಇಲ್ಲ, ಮತ್ತೆ ದನ ಸಾಕ್ತಿದ್ವಿ. ದನಕ್ಕೆ ನಮ್ ಗದ್ದೆನಲ್ಲಿ ಬಂದಿರೋದೇ ಹುಲ್ಲು ಸಿಕ್ತಿತ್ತ, ಅದೇ ಮೇವಿನಲ್ಲಿ ಸ್ವಲ್ಪ ಒಂದ್ ಎಮ್ಮೆ ತಗೊಳ್ಳೋದು, ಆ ಎಮ್ಮೆ 4 ಆದ್ವು, ಅದ ಆಮೇಲೆ 10 ಆದ್ವು, ಅದ 20 ಆದ್ವು, ಹಿಂಗೆ 20 ತನಕ ದನ ಸಾಕಿದೀವಿ. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ವಿ, ಏಜ್ ಆಗಿದೆ, ಅಷ್ಟೆಲ್ಲ ಕೆಲಸ ನೀಗದಿಲ್ಲ ಅಂತೇಳಿ 20 ತನಕ ದನ ಸಾಕಿದೀವಿ. ದಿವಸಕ್ ಒಂದ್ 10-15 ಲೀಟರ್ ನಮ್ ಮನೆ ಖರ್ಚಿಗೆ ಆಗಿ, ಆಳು ಮಕ್ಕಳಿಗೆ ಹಾಲಾಗಿ, ಎಲ್ಲಾನು ಆಗಿ ಮಾರ್ತಿದ್ವಿ. ಮಾರ್ತಿದ್ವಿ, ಈಗಲೂ ತುಪ್ಪ ಮಾರ್ತೀವಿ. ವಾರಕ್ ಒಂದ್ 5 ಕೆಜಿ ತುಪ್ಪ ಮಾರ್ತೇನೆ. ಅವಾಗ ಹಾಲು ನೀವು ಮಾರುವಾಗ ಎಷ್ಟಿತ್ತು ರೇಟು? ಆಗ 10 ರೂಪಾಯಿ ಲೀಟರ್. 10 ರೂಪಾಯಿ. ಈಗ 50 ರೂಪಾಯಿ ಲೀಟರ್ ಹೋಗ್ತದೆ. ಮನೆ ಹಾಲು ಅಂದ್ರೆ ಮಲ್ನಾಡ್ ಗಿಡ್ಡೆ ಅಲ್ಲ, ಒಳ್ಳೆ ಹಾಲು, ದಪ್ಪ ಹಾಲು ಇರ್ತದೆ, ಮತ್ತೆ ಎಮ್ಮೆ ಹಾಲು 50-60 ರೂಪಾಯಿ ಲೀಟರ್ ಹೋಗ್ತವೆ. ಇವಾಗ ಇವತ್ತಿಗೆ ದೇಶಿ ಆಕಳನ್ನ ಸಾಕಿದ್ದ? ಹೌದು, ದೇಶಿ ಆಕಳ ನಮ್ಮದು. ಜರ್ಸಿ ಇಲ್ಲ, ಇಲ್ಲ, ಜರ್ಸಿ ಇದಾವೆ, ಒಂದ್ 2 ಆಕಳ ಇದಾವೆ, ಅವು ಮಿಕ್ಸ್ ಜರ್ಸಿ, ಸ್ವಲ್ಪ ಮಲ್ನಾಡ್ ಮಿಕ್ಸ್ ಆತರದ್ ಕಂಟ್ರಿ ಜರ್ಸಿ ಅಂತಾರಲ್ಲ ಅದು. ಹೈನುಗಾರಿಕೆ ಪೂರ್ತಿ ಕೆಲಸ, ಅದ್ರ ಸಗಣಿ ಬೆಳೆಯುದು, ಗಂಜಲ ಬೆಳೆಯುದು, ಮೇವು ಹಾಕೋದು, ಅವುಗಳು ಮೈ ತೊಳೆಯುದು, ಬಿಡುದು, ಕಟ್ಟುದು, ಇದೆಲ್ಲ ಇರುತ್ತಲ್ಲ, ಯಾರು ಮಾಡ್ತಿದ್ರು? ಅದನ್ನೆಲ್ಲ ನಾವೇ ಮಾಡೋದು, ನಾನು ಮತ್ತೆ ನಮ್ಮನೆಯವರು ಮಾಡೋದು. ಮತ್ತೆ ಆಮೇಲೆ ಸ್ವಲ್ಪ ಅನುಕೂಲ ಆದ್ಮೇಲೆ ಸಗಣಿ ತೆಗಿಯಕಷ್ಟೇ ಲೇಬರ್ ಇಟ್ಕೊಂತಿದ್ವಿ. ಮತ್ತೆಲ್ಲ ಕೆಲಸ ನಾವೇ ಮಾಡ್ಕೋಬೇಕು, ಮನೆ ಕೆಲಸನೂ ನಾವೇ ಮಾಡ್ಕೋಬೇಕು. ಈಗ ಮನೆ ಕೆಲಸಕ್ಕೂ ಕೆಲಸದವರು ಇದ್ದಾರೆ, ಕೊಟ್ಟಿಗೆ ಕೆಲಸಕ್ಕೂ ಜನ ಇದ್ದಾರೆ, ತೋಟದ ಕೆಲಸಕ್ಕೆ ಒಂದ್ 10 ಲೇಬರ್ ಡೈಲಿ ಕೆಲಸ ಮಾಡ್ತಾರೆ. ಅದೆಲ್ಲ ಅನುಕೂಲ ಆಗಿದ್ ನಮ್ಗೆ ನಮ್ ಸಂಘದಿಂದಾನೆ, ಸತ್ಯ ಹೇಳ್ಬೇಕಂದ್ರೆ. ಅಂದ್ರೆ ಹೊರಗಿನ ಕೂಲಿ ತಂದು, ಕೂಲಿ ಜನ ಹೆಚ್ಚಿನ ಕೂಲಿಗೆ ಜನ ತಂದು ಕೆಲಸ ಮಾಡಿಸಿ ಪೇಮೆಂಟ್ ಕೊಡ್ಬೇಕಲ್ರಿ. ಅವಾಗೆಲ್ಲ ನಮ್ಮ ಹತ್ರ ಬೆಳೆ ಹೋಗೋ ತನಕ ನಮ್ಮ ಹತ್ರ ದುಡ್ಡು ಇರೋದಿಲ್ಲ. ಅವಾಗೆಲ್ಲ ಹೆಲ್ಪ್ ಆಗಿರೋದು ನಮ್ಗೆ ಸಂಘನೆ. ಎಷ್ಟೊತ್ತಿಗೆ ಅಂದ್ರೆ ನಾಳೆ ಬೆಳಿಗ್ಗೆ ದುಡ್ಡು ಬೇಕು ಅಂದ್ರೂ ಇವತ್ ಸಂಜೆ ಬಂದು ನಾವು ಸಂಘದಿಂದ ಒಯ್ತಿದ್ವಿ. ಎಷ್ಟೆಷ್ಟು ತೊಗೊಳ್ತಿದ್ರೆ ಹೆಂಗಾದ್ರು ಸಾಲ? ಅವಾಗ ಮೊದಲು 20,000 ದೊಡ್ಡ ಅಮೌಂಟ್ ಆಗಿತ್ತು, ಈಗ ಸದ್ಯಕ್ಕೆ 5 ಲಕ್ಷ ತನಕ ತಗೊಂತೀವಿ ಒಬ್ಬೊಬ್ರು. ಅಷ್ಟು ತಗೊಂಡು ಏನ್ ಮಾಡ್ತೀರಿ? ಒಂದ್ ಸರಿ ದೊಡ್ಡ ಅಮೌಂಟ್ ಅಂತ ಒಬ್ರು ಮನೆ ಕಟ್ಕೊಂತಾರೆ, ಒಬ್ರು ಮಕ್ಕಳ ಮದುವೆಗೆ ಹೆಲ್ಪಿಗೆ ಅಂದ್ರೆ ಸ್ವಲ್ಪ ಗೋಲ್ಡ್ ಗಿಲ್ಡ್ ಆತರದ ಹೆಲ್ಪಿಗೂ ತಗೊಂತಾರೆ. ಅಂದ್ರೆ ನಮ್ಗೇನಾಗ್ತದೆ, ಇಯರ್ಲಿ ಒಂದ್ ಸರಿ ಇನ್ಕಮ್ ಬರತ್ತಲ್ರಿ, ಅಡಿಕೆ ಇನ್ಕಮ್ ಅಂದ್ರೆ ಸ್ವಲ್ಪ ದೊಡ್ಡದೇ ಇರ್ತದೆ, ಸಂಘ ಕೊಟ್ಟೋದಷ್ಟು ಹೆವಿ ಅನ್ಸೋದಿಲ್ಲ. ಮಂತ್ಲಿ ಮಂತ್ಲಿ ಕಟ್ಕೊಂತಾನು ಹೋಗ್ಬೋದು, ಇಯರ್ಲಿ ಒಂದ್ ಸಾರಿ ಕಟ್ಟೋರು ಆ ತರ ಕಟ್ಕೊಂಬೋದು. ಈ ತರ ಇದೆ ನಮ್ಮಲ್ಲಿ. ಬಡ್ಡಿ ಕಡಿಮೆ ಇರೋದ್ರಿಂದ ಬಡ್ಡಿ ಕಡಿಮೆ ಇದೆ. 1% ಬಡ್ಡಿ. ಎಷ್ಟು ಮೆಂಬರ್ಸ್ ಇದ್ದೀರಿ ಹಂಗಾದ್ರೆ ನಿಮ್ ಸಂಘದಲ್ಲಿ? 16 ಜನ ಇದೀವಿ. 16 ಜನ ಸ್ಟಾರ್ಟಿಂಗ್ ಮೆಂಬರ್ ನಾವು ಬರೀ 5 ಮಂದಿ ಶುರು ಮಾಡಿದ್ದೆ ಸರ್. ನೀವು ಇದ್ರೆ ಸ್ಟಾರ್ಟಿಂಗ್ ಮೆಂಬರ್ ನಾವೇ 5 ಮಂದಿ ಶುರು ಮಾಡಿದ್ದು, ಇವಾಗ 16 ಮಂದಿ ಇದ್ದೀವಿ. ನಿಮ್ಮ ಹಂಗಾರ ಸಂಘದಲ್ಲಿ ಈಗ ಸದ್ಯಕ್ಕೆ ಎಷ್ಟಿದೆ ಅಕೌಂಟ್ ಅಲ್ಲಿ ದುಡ್ಡು? ದುಡ್ಡು ನಮ್ಮಲ್ಲಿ ಇವಾಗ ಲೆಕ್ಕ ಮಾಡಿದ್ರೆ ಎಲ್ಲರ ಕೈನಲ್ಲಿದೆ. ಪಾಸ್ಬುಕ್ ಅಲ್ಲಿ ಅಂತ 1 ರೂಪಾಯಿನೂ ಇಡೋದಿಲ್ಲ ನಾವು. ಅವರಷ್ಟು ಇವರಷ್ಟು ಇವರಷ್ಟು ಅಂತ ಅವ್ರವ್ರ ಅನುಕೂಲಕ್ಕೆ ಅವರು ತಗೊಂಡಿರ್ತಾರೆ. ಟೋಟಲಿ 15 ಲಕ್ಷದ ಮೇಲಿದೆ ಇನ್ಕಮ್. ಅದ್ರ ಬಡ್ಡಿ ಅದೆಲ್ಲ ಪ್ರತಿಯೊಬ್ರು ಪ್ರತಿ ಸಲನು ಒಬ್ಬೊಬ್ರು ಕೇಳ್ತಾ ಇರ್ತಾರೆ, ನಂದು ಈ ಸಲ ಮಗಳ ಮದುವೆ ಇದೆ, ನಾ ಈ ಸಲ ಎಮ್ಮಿ ತಗೋಬೇಕು. ತುಂಬಾ ಮೊದಲು ಯಾರು ತಗೊಂಡಿರ್ತಾರೆ, ಬಹಳ ದಿವಸ ಕಟ್ಟದೇ ಇರ್ತಾರೆ, ಅವ್ರಿಗೆ ಏನೋ ಎಮರ್ಜೆನ್ಸಿಗೆ ಒಬ್ರಿಗೆ ಬೇಕಂದ್ರೆ ನಾವು ಒಬ್ರು ಕಟ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಆತರ ಆ ರೀತಿ ಸಹಾಯಕ್ಕೆ ಬರ್ತಾರೆ. ಅನುಕೂಲ ಇರೋರು ತುಂಬಿಕೊಂತಾರೆ. ಈಗ ಏನೇನ್ ಬೆಳೀತಾ ಇದ್ದಾರೆ ತೋಟದಲ್ಲಿ? ನಮ್ದಲ್ಲಿ ತೋಟದಲ್ಲಿ ಕಾಳುಮೆಣಸು, ಏಲಕ್ಕಿ, ಅಡಿಕೆ, ಬಾಳೆ, ತೆಂಗು, ಇದು ಹಲಸಿನ ಗಿಡ ಇದೆ, ಬೇರಲ್ಸ್ ಅಂತೀವಿ ಅದಕ್ಕೇನಂತಾರೆ, ಬೇರಲ್ಸ್, ಮಾವಿನ ಹಣ್ಣು ಎಲ್ಲ ಇದೆ, ಕಾಜು ಯಾವ್ದು ಇಲ್ಲ ಅಂತ ಇಲ್ಲ. ಎಲ್ಲ ಹಣ್ಣಿನ ಗಿಡಗಳು, ಎಲ್ಲ ರೊಕ್ಕ ಕೊಡುವ ಗಿಡಗಳ, ರೊಕ್ಕ ಕೊಡ ಗಿಡ. ತೆಂಗು ಮತ್ತೆ ಅಡಿಕೆ ಮಾತ್ರ ದುಡ್ಡು ಕೊಡ್ತದೆ, ಬಾಳೆ ತುಂಬಾ ಕಡಿಮೆ ಕೊಡ್ತದೆ. ಮಂಗದ ಕಾಟ ಎಲ್ಲ ಇರೋದೇ ಅಲ್ವಾ, ಹಂದಿ ಅಂತವೆಲ್ಲ ಇದ್ದು, ಕಾಳುಮೆಣಸು, ಏಲಕ್ಕಿ, ಅವೆಲ್ಲ ದುಡ್ಡಿನ ಬೆಳೆಗಳು ಇದಾವೆ. ಖರ್ಚು ಇದೆ ಸರ್, ದುಡ್ಡಷ್ಟೇ ಹೇಳ್ತೇನೆ. ಈಗ ಕೂಲಿ ತುಂಬಾ ತುಟ್ಟಿ ಆಗಿದೆ ಅಲ್ರಿ, ಲೇಬರ್ ಬಹಳ ಕಾಸ್ಟ್ಲಿ ಆಗಿದ್ದಾರೆ. ಎಷ್ಟು ಒಬ್ಬರು ಗಂಡಾಳಿನ ಕೂಲಿ 600-800 ತನಕ ತಗೊಂತಾರೆ. ಅಡಿಕೆ ಕೊಯ್ಯೋರು 1800-2000 ತನಕ ತಗೊಂತಾರೆ. ಹಗ್ಗ ಹಿಡಿಯೋರು 600-700 ಹಿಂಗೆ. ಒಬ್ಬೊಬ್ರದ್ದು ಒಂದೊಂದು ಲೆವೆಲ್ಗೆ ಇದೆ. ಈಗ ಮತ್ತೆ ನಮ್ಮ ಅಷ್ಟೆಲ್ಲ ಕೃಷಿ ಒಳಗೆ ಬೆಳವಣಿಗೆ ಆಗಿದೆ ಅಂದ್ರೆ ಬೇಕಾಗುತ್ತೆ ನಮ್ಗೆ ಅಷ್ಟೆಲ್ಲ. ಮತ್ತೆ ಆಳ್ ಬೇಕಲ್ಲ, ಆಳ್ಬೇಕು. ಅವರಿಗೂ ಎಲ್ಲ ತುಟ್ಟಿ ಆಗಿದಾವೆ ಅಂತಾರಲ್ರಿ. ಹೌದಲ್ಲ, ನೀವು ಕೂಲಿ ಮಾಡಿದ್ರೆ ಯಾವಾಗಾದ್ರೆ? ಕೂಲಿ ಅಂತ ಮಾಡಿಲ್ಲ ಸರ್ ನಾನು, ಆದ್ರೆ ಮನೆಯಲ್ಲಿ ಕೂಲಿನೇ ಅಲ್ವಾ ಮಾಡೋದು, ಅದು ಲೆಕ್ಕಕ್ಕೆ ಬರಲ್ಲ. ಕೂಲಿ ಕೆಲಸಕ್ಕೆ ಅಂತ ನಾನು ಹೋಗಿಲ್ಲ, ನಮ್ಮ ಮನೆಯವರು ಹೋಗಿಲ್ಲ. ನಿಮ್ಮ ಹೊಲದಲ್ಲಿ ಎಷ್ಟು ಸಾಧ್ಯ ಅಷ್ಟು. ಮಕ್ಕಳು ಬಹಳ ಚೆನ್ನಾಗಿ ಬೆಳೆಸಿರಿ ಹೇಳಿ, ಎಷ್ಟು ಚೆನ್ನಾಗಿ ಏನ್ ಮಾಡಿ? ಇಲ್ಲ, ಒಬ್ಬಳ ಮಗಳ ಡಿಪ್ಲೊಮಾ ಓದಿದ್ದೆ, ಒಬ್ಳು BBA ಓದಿದ್ದಾಳೆ. ಈಗ ಇಬ್ರು ಮಕ್ಕಳನು, ಇಬ್ರದ್ದು ಅಳಿಯ ಇಬ್ರು ಬಿಸ್ನೆಸ್ ಮನ್, ಒಬ್ರದ್ದು ಕೆಶು ಫ್ಯಾಕ್ಟ್ರಿ, ಒಬ್ರು ಇದು ಅಡಿಕೆ. ಅಡಿಕೆ ಅದು ಹೇಳಕ್ಕೆ ಬರೋದಿಲ್ಲ ಅಲ್ರಿ, ಹೋಲ್ಸೇಲ್ ತಗೊಂತಾರ, ಡಿಸ್ಟ್ರಿಬ್ಯೂಟರ್. ಒಂದು ಕಂಪನಿ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ವಿಮಲ್ ಕಂಪನಿ ಡಿಸ್ಟ್ರಿಬ್ಯೂಟರ್. ಇಬ್ರು ಕೋಟ್ಯಾಧಿಪತಿಗಳು ಹಂಗಾದ್ರೆ. ಹೌದಾ? ಹೌದು ಹೌದು. ಮಕ್ಕಳು ಬರ್ತಿರ್ತಾರೆ? ಹಾ ಬರ್ತಿರ್ತಾರೆ, ಬರ್ತಿರ್ತಾರೆ. 2 ತಿಂಗಳಿಗೆ ಒಂದ್ ಸರಿ ಬರ್ತಾರೆ ಮಕ್ಕಳೆಲ್ಲ. ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಮೊಮ್ಮಕ್ಳು ಎಷ್ಟು ಜನ? 4 ಜನ, ಇಬ್ರು ಮಕ್ಕಳಿಗೆ ಇಬ್ರಿಬ್ರೆ. ಅಜ್ಜಿ ಕಾಳಜಿ ಮಾಡ್ತಾರೆ ಮೊಮ್ಮಕ್ಳು? ತುಂಬಾ ಚೆನ್ನಾಗಿ ಕಾಳಜಿ ಮಾಡ್ತಾರೆ. ನೀವು ಅವ್ರ ಬಗ್ಗೆ ಕಾಳಜಿ ಮಾಡ್ತೀರಿ? ಹೌದು ಮಾಡ್ತೇವಲ್ರಿ, ಮನೆ ತುಪ್ಪನೆ ಕೊಡ್ತೇನೆ ನಾನು ಯಾವಾಗಲೂ ಮೊಮ್ಮಕ್ಳು ತಿನ್ಲಿ ಅಂತೇಳಿ. ಅಜ್ಜಿ ಕಳಿಸಿದ್ದು ಅಂತ ಅವ್ರಿಗಿನ್ನು ಖುಷಿ ಆಗುತ್ತೆ. ಹೌದು ಅಲ್ವಾ? ಏನ್ ಅನ್ಸುತ್ತೆ ಇಷ್ಟೆಲ್ಲ ಬೆಳೆದ್ವಿ ಬಂದ್ವಿ ಕಷ್ಟ ಸುಖ ಅಂತ ಹೆದರ್ಕೊಂಡು ಓಡಬಾರ್ದು ಯಾವಾಗ್ಲೂ. ನನಗ್ ಹಂಗ ಅನಿಸ್ತದೆ, ಮುಂದೆ ಒಳ್ಳೆ ದಿನ ಇರ್ತದೆ ಖಂಡಿತ. ಶ್ರಮ ಇರ್ಬೇಕು ಅಷ್ಟೇ, ನಿಲ್ಬಾರ್ದು. ಹಾ, ಮತ್ತೆ ಕೈ ಚೆಲ್ಬಾರ್ದು. ಹೌದು, ಆಗೋದಿಲ್ಲ ಅಂತ ಹೌದು, ಕೈ ಚೆಲ್ಬಾರ್ದು ಖಂಡಿತವಾಗ್ಲೂ. ಹೌದು, ಹಂಗೆ ಅನಿಸ್ತದೆ ನನ್ಗೆ. ಬೇರೆ ರೈತರಿಗೆ ಏನ್ ಹೇಳ್ತೀರಿ? ಇಲ್ಲ, ಕಷ್ಟ ಅಂತ ಕೈ ಚೆಲ್ಲಕ್ ಹೋಗ್ಬೇಡಿ, ಆತ್ಮಹತ್ಯೆ ಅಂತೂ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸುಯಿಸೈಡ್ ಯಾವಾಗ್ಲೂ ಸೊಲ್ಯೂಷನ್ ಅಲ್ವೇ ಅಲ್ಲ. ಈ ರೀತಿ ಸಂಘ ಕಟ್ಕೊಂಡು ಇದಂತೂ ಹೌದು. ಈಗಂತೂ ಎಲ್ಲ ಕಡೆ ಸಂಘಗಳಾಗಿದಾವೆ, ಬೇಕಾದಷ್ಟು ಹೆಲ್ಪ್ ಸಿಗ್ತದೆ. ಬ್ಯಾಂಕ್ ಗಳು ಲೋನ್ ಕೊಡ್ತವೆ, ಸೊಸೈಟಿಗಳು ಲೋನ್ ಕೊಡ್ತವೆ, ಸಂಘದಲ್ಲಿ ಲೋನ್ ಸಿಗ್ತದೆ. ಮತ್ತೆ ರೈತರಲ್ಲ, ಏನ್ ಬೆಳೆದ್ರು ಇವತ್ತು ಮಾರ್ಕೆಟ್ ಇದೆ, ದನ ಸಾಕ್ಬೋದು, ತರಕಾರಿ ಮಾಡಬಹುದು, ಯಾವ ಬೆಳೆದ್ರು ಮಾರ್ಕೆಟ್ ಇಲ್ಲ ಅಂತ ಇಲ್ಲ. ನನಗಂತೂ ಹಂಗ ಅನಿಸ್ತದೆ, ನಮ್ಮಲ್ಲಿ ಏನ್ ಬೆಳೆದ್ರು ನಮ್ ಬೆಳೆಯಕ್ ಆಗೋದಿಲ್ಲ, ನಾವ್ ಏನ್ ಬೆಳೆದ್ರು ಮಾರ್ಕೆಟ್ ಇಲ್ಲ ಅನ್ನೋದಿಲ್ಲ, ಎಲ್ಲದಕ್ಕೂ ಮಾರ್ಕೆಟ್ ಇದಾವೆ. ಒಳ್ಳೇದು ಗೌರಿ ಅವರೇ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚ್ಕೊಂಡ್ರಿ, ಅನುಭವ ಹಂಚ್ಕೊಂಡ್ರಿ, ಧನ್ಯವಾದ. ನಮಸ್ಕಾರ. ಧನ್ಯವಾದ ಸರ್, ಥ್ಯಾಂಕ್ ಯು. ಜೋಯಿಡಾದ ಪಟೋಲಿಯ ಗೌರಿ ಭಾಗವತ್ ಅವರೊಂದಿಗೆ ಕೃಷಿಯ ಅನುಭವಗಳ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು HP ರಾಮಡ್ಕಿ.

ಸಿಗ್ತವೆ. ಇವುಗಳನ್ನ ನಾವು ಉಪಯೋಗಿಸ್ಕೊಂಡು ಎರೆಹುಳುಗಳನ್ನು ಕೂಡ ಉಪಯೋಗಿಸಿಕೊಂಡು ನಾವು ಉತ್ತಮವಾದ ಸಾವಯವ ಗೊಬ್ಬರ ಪಡೆದುಕೊಂಡು ಭೂಮಿಗೆ ಸೇರಿಸುವುದು ಬಹಳ ಇಂದಿನ ದಿನಗಳಲ್ಲಿ ಅವಶ್ಯಕತೆ ಆಗಿದೆ. ಏನೇನು ತ್ಯಾಜ್ಯಗಳು ನೋಡಿ, ಎರೆ ಗೊಬ್ಬರ ತಯಾರು ಮಾಡಬೇಕಾದ್ರೆ ಯಾವುದಾದ್ರೂ ತ್ಯಾಜ್ಯ ವಸ್ತುಗಳನ್ನ ಬಳಕೆ ಮಾಡಬಹುದು. ಅದು ಬಹಳ ಮುಖ್ಯವಾಗಿ ಲೋಹಗಳು, ಪ್ಲಾಸ್ಟಿಕ್ ಮತ್ತು ಈ ಗಾಜುಗಳು ಬಿಟ್ಟು, ಮತ್ತು ವಿಷಪೂರಿತ ವಸ್ತುಗಳನ್ನು ಬಿಟ್ಟು ಯಾವುದೇ ಕೃಷಿ ತ್ಯಾಜ್ಯ ವಸ್ತುಗಳನ್ನ ನಾವು ಬಳಕೆ ಮಾಡಬಹುದು. ಅದರಲ್ಲಿ ನೋಡಿ, ಬೆಳೆಗಳು ಕಟಾವಾದ ನಂತರ ಸಿಗ್ತಕ್ಕಂಥ ಕೃಷಿ ತ್ಯಾಜ್ಯ ವಸ್ತುಗಳಾದ ಯಾವುದೇ ಕಬ್ಬಿನ ರೋದೆ ಇರಬಹುದು, ಜೋಳನ ಮತ್ತು ಮುಸುಕಿನ ದಂಟು ಇರಬಹುದು, ಎಲೆಗಳು ಇರಬಹುದು, ಅರಣ್ಯದಲ್ಲಿ ಸಿಗ್ತಕ್ಕಂಥ ಎಲೆಗಳು ಇರಬಹುದು, ಅಥವಾ ಧಾನ್ಯದ ಉಳ್ಳಗಳು ಇರಬಹುದು, ವಿಷಪೂರಿತವಲ್ಲದ ಕಳೆಗಳ ಕೂಡ ನಾವು ಬಳಕೆ ಮಾಡಬಹುದು. ಜೊತೆನಲ್ಲಿ ಇದರಲ್ಲಿ ಸಾಕು ಪ್ರಾಣಿಗಳ ಹಿಕ್ಕೆಗಳು, ಕುರಿ ಇರಬಹುದು, ಎಮ್ಮೆ ಇರಬಹುದು, ಕುದುರೆ ಇರಬಹುದು, ಇಂತಹ ಸಗಣಿಗಳನ್ನು ಕೂಡ ನಾವು ಎರೆಗೊಬ್ಬರ ತಯಾರು ಮಾಡಲಿಕ್ಕೆ ಉಪಯೋಗಿಸಬಹುದು. ಅಲ್ಲದೆ ಕೃಷಿ ಆಧಾರಿತ ಕಾರ್ಖಾನೆಗಳಿಂದ ಬರತಕ್ಕಂಥ ತ್ಯಾಜ್ಯ ವಸ್ತುಗಳು, ಮೇ ಬಿ ಹಣ್ಣು ಅಥವಾ ತರಕಾರಿ ತ್ಯಾಜ್ಯ ವಸ್ತುಗಳು ಇರಬಹುದು, ಸಕ್ಕರೆ ಕಾರ್ಖಾನೆ ತ್ಯಾಜ್ಯ ವಸ್ತುಗಳು ಇರಬಹುದು, ಅಥವಾ ನಾರು ಉದ್ದಿಮೆ ತ್ಯಾಜ್ಯ ವಸ್ತುಗಳನ್ನು ಕೂಡ ನಾವು ಬಳಕೆ ಮಾಡಬಹುದು. ಬಹಳ ಮುಖ್ಯವಾಗಿ ನಾವು ಅಡಿಗೆ ಮನೆ ತ್ಯಾಜ್ಯ ವಸ್ತುಗಳು ಮತ್ತು ನಗರಸಭೆಯಿಂದ ಬಂದಂತಹ ವಸ್ತುಗಳಲ್ಲಿ ವಿಸರ್ಜಿಸಲ್ಪಟ್ಟ ವಸ್ತುಗಳನ್ನು ಕೂಡ ನಾವು ಎರೆ ಗೊಬ್ಬರ ತಯಾರಿಕೆ ಮಾಡಕ್ಕೆ ಉಪಯೋಗಿಸಬಹುದು. ಈ ಗೊಬ್ಬರವನ್ನ ತಯಾರು ಮಾಡಬೇಕಾದ್ರೆ ಇಂತಹ ವಿಧಾನದೊಳಗೆ ಮಾಡಿದ್ರೆ ಒಳ್ಳೇದು ಅಂತೇಳಿ ಇದೆಯಾ? ಎರೆ ಗೊಬ್ಬರ ತಯಾರು ಮಾಡಬೇಕಾದ್ರೆ ಇಂತಹ ವಿಧಾನ ಅಂತ ಇರುವುದಿಲ್ಲ. ಆದ್ರೆ ವೈಜ್ಞಾನಿಕವಾಗಿ ನಾವು ಮಾಡಬೇಕಂತಂದ್ರೆ ಮುಖ್ಯವಾಗಿ ಎರಡು ಪದ್ಧತಿಗಳನ್ನ ಅಳವಡಿಸಿಕೊಳ್ಬಹುದು. ಒಂದು ಗುಂಡಿ ಅಥವಾ ಮಡಿ ಪದ್ಧತಿ, ಜೊತೆನಲ್ಲಿ ಇಟ್ಟಂಗಿ ಮಾದರಿ ಪದ್ಧತಿಗಳನ್ನ ನಾವು ಬಳಕೆ ಮಾಡ್ಕೋಬಹುದು. ಇದರಲ್ಲಿ ರೈತರ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನಾವು ಅದನ್ನ ಬದಲಾವಣೆ ಮಾಡಿಕೊಂಡು ಹೋಗಬಹುದು. ಬಹಳ ಮುಖ್ಯವಾಗಿ ಈ ಗುಂಡಿ ಪದ್ಧತಿ ಏನಿದೆಲ್ಲ, ಇದು ರೈತರಿಗೆ ಬಹಳ ಸೂಕ್ತವಾಗಿದ್ದು, ಈ ಪದ್ಧತಿಯಿಂದ ನಾವು ಹೆಚ್ಚು ಎರೆಗೊಬ್ಬರಗಳನ್ನ ಕಡಿಮೆ ಆರ್ಥಿಕ ಸ್ಥಿತಿನಲ್ಲಿ ನಾವು ಎರೆಗೊಬ್ಬರ ತಯಾರು ಮಾಡೋದು ಕಡಿಮೆ ಖರ್ಚಿನಲ್ಲಿ. ಈ ಒಂದು ಏನು ನಾನು ಗುಂಡಿ ಪದ್ಧತಿ ಅಥವಾ ಮಡಿ ಪದ್ಧತಿ ಅಂತ ಹೇಳಿದೆ ನೋಡಿ, ಇದರಲ್ಲಿ ಸಾಮಾನ್ಯವಾಗಿ ನಾವು 30 ಉದ್ದ, 3 ಅಗಲ ಮತ್ತು 1.5-2 ಆಳ ಇರತಕ್ಕಂಥ ಮಡಿಗಳನ್ನು ನಾವು ಮೊದಲು ತಯಾರು ಮಾಡ್ಕೊಳ್ಬೇಕಾಗುತ್ತದೆ. ಇಂತಹ ಮಡಿಗಳನ್ನ ನಮ್ಮ ಏನು ಒಂದು ಪ್ರದೇಶದಲ್ಲಿ ಎಷ್ಟು ಜಾಗ ಲಭ್ಯತೆ ಇದೆ, ಆ ಲಭ್ಯತೆಗಳ ಮೇಲೆ ಹಲವಾರು ಮಡಿಗಳನ್ನ ನಾವು ಮಾಡ್ಕೊಳ್ಬಹುದು. ಕನಿಷ್ಠ 1 30 ಉದ್ದ, 3 ಅಗಲ ಮತ್ತು 1.5-2 ಆಳ ಇರಬೇಕಾಗ್ತದೆ. ನಂತರ ಈ ರೀತಿ ಮಡಿಗಳನ್ನು ಮಾಡಿಕೊಂಡ ನಂತರ ಬಹಳ ಮುಖ್ಯವಾಗಿ ಹಲವಾರು ವೈರಿ ಕೀಟಗಳು ಬರ್ತವೆ. ಇದರಲ್ಲಿ ಮುಖ್ಯವಾಗಿ ಇರುವೆಗಳು. ಇರುವೆಗಳು ಕಾಟ ಆ ಪ್ರದೇಶದಲ್ಲಿ ಹೆಚ್ಚಾಗಿದ್ದಲ್ಲಿ ಕ್ಲೋರೋಫೈರಿಫಾಸ್ ಅಂತ ಕೀಟನಾಶಕವನ್ನ 3 ಮಿಲಿಲೀಟರ್ 1 ಲೀಟರ್ ನೀರಿನಲ್ಲಿ ಸೇರಿಸಿ ಇಡೀ ಮಡಿ ತೊಯ್ಯುವಂತೆ ಅದನ್ನ ನಾವು ಸಿಂಪಡಿಸಬೇಕಾಗ್ತದೆ. ಸಿಂಪಡಿಸಿದ ನಂತರ 1 ವಾರಗಳ ಮೇಲೆ ನಾವು ಯಾವುದೇ ಕೃಷಿ ತ್ಯಾಜ್ಯ ವಸ್ತುಗಳು, ನಮ್ಮ ಪರಿಸರದಲ್ಲಿ ಲಭ್ಯ ಆಗ್ತಕ್ಕಂಥ ತೆಂಗಿನ ಸಿಪ್ಪೆ ಇರಬಹುದು, ಅದು ಯಾವುದೇ ನೀರು ಇಡತಕ್ಕಂಥ ಶಕ್ತಿ ಇರತಕ್ಕಂಥ ತದ್ದೆ ವಸ್ತು ಇರಬಹುದು, ತಿಪ್ಪೆ ಗೊಬ್ಬರ ಇರಬಹುದು, ಒಣಗಿದ ಕಸಕಡ್ಡಿಗಳು ಇರಬಹುದು, ಹಸಿರೆಲೆಗಳಿರಬಹುದು, ಹುಲ್ಲುಗಳಲ್ಲಿರಬಹುದು, ವಿಷಪೂರಿತವಲ್ಲದ ಕಳೆಗಳಿರಬಹುದು, ಅರಣ್ಯದಲ್ಲಿ ಸಿಗ್ತಕ್ಕಂಥ ಎಲೆಗಳಿರಬಹುದು, ತಿಪ್ಪೆ ಗೊಬ್ಬರಗಳಿರಬಹುದು, ಒಣಗಿದ ಹುಲ್ಲಿರಬಹುದು, ಇವುಗಳನ್ನು ನಾವು ಕ್ರಮವಾಗಿ ಮಡಿಯಿಂದ ಕೆಳಗಡೆಯಿಂದ ಸುಮಾರು 5-10 cm ದಪ್ಪದಲ್ಲಿ ಹಂತ ಹಂತವಾಗಿ ತುಂಬಬೇಕಾಗ್ತದೆ. ಈ ಹಂತ ಹಂತವಾಗಿ ತುಂಬಿದ ನಂತರ ಪ್ರತಿ 2 ಅಥವಾ 3 ಮಡಿ ತೊಯ್ಯುವಾಗ ನಾವು ನೀರನ್ನ ಕೊಟ್ಟದ್ದೇ ಆದಲ್ಲಿ ಅವು ಏನು ಕೃಷಿ ತ್ಯಾಜ್ಯ ವಸ್ತುಗಳನ್ನು ತುಂಬಿರುತ್ತೀವಲ್ಲ ಅದು ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತದೆ. ನಂತರ ಕೊಳೆತ ಮೇಲೆ ನಾವು ಈ ನಾನು ಮೊದಲೇ ಹೇಳಿದ ಅಳತೆ ಮಡಿಗೆ ಕನಿಷ್ಠ 1,000-1,500 ಎರೆಹುಳುಗಳನ್ನ ನಾವು 10 cm ಆಳದಲ್ಲಿ ಬಿಟ್ಟಲ್ಲಿ ಅದು ಸಾವಯವ ವಸ್ತುಗಳನ್ನ ತಿಂದು ಗೊಬ್ಬರ ಕೊಡೋದಕ್ಕೆ ಪ್ರಾರಂಭ ಮಾಡ್ತವೆ. ಈಗ ಹಂತ ಹಂತವಾಗಿ ಗೊಬ್ಬರ ಗುಂಡಿನ ತುಂಬಬೇಕು ಅಂತೇಳಿ ಅಂದ್ರೆ ಮೊದಲೇ ಹಂತದೊಳಗೆ ಇಂತದಿರ್ಬೇಕು, ಎರಡನೇ ಹಂತದಲ್ಲಿ ಇಂತದಿರ್ಬೇಕು, ಕೊನೆಯ ಹಂತದಲ್ಲಿ ಹಿಂಗಿರ್ಬೇಕು, ಹಂಗೇನು ಇರುತ್ತೋ ಅಥವಾ ಎಲ್ಲಿ ಹೋದ್ರೂ ನಡೀತೋ? ಈಗ ಹಾಗೇನೇ ಇಲ್ಲ. ಮೊದಲಿನ ಸಾಮಾನ್ಯವಾಗಿ ವೈಜ್ಞಾನಿಕವಾಗಿ ಹೇಳ್ಬೇಕಂತಂದ್ರೆ ಮಡಿಯ ಕೆಳಗಡೆಯಿಂದ ಹೆಚ್ಚು ನೀರನ್ನ ಕನಿಷ್ಠ ಒಂದು ಮಡಿಗಳಲ್ಲಿ 40-50% ನೀರು ಇರಬೇಕು ಅಂತ ಹೇಳ್ತೀವಿ. ಹಾಗಾಗಿ ನೀರನ್ನು ಚೆನ್ನಾಗಿ ಹಿಡಿದುಕೊಳ್ತಕ್ಕಂಥ ಶಕ್ತಿ ಇರತಕ್ಕಂಥ ಯಾವುದೇ ತ್ಯಾಜ್ಯ ವಸ್ತುಗಳನ್ನು ಮೊದಲನೇ ಪದರವಾಗಿ ನಾವು ತುಂಬುತ್ತೀವಿ. ನಂತರ ಸಗಣಿ ಗೊಬ್ಬರ, ನಂತರ ಹಸಿರೆಲೆ ಗೊಬ್ಬರ, ನಂತರ ಒಣಗಿದ ಕಡ್ಡಿಗಳು, ನಂತರ ಅದನ್ನು ಮುಚ್ಚೋದಕ್ಕೆ ಹುಲ್ಲುಗಳನ್ನ ನಾವು ಹಾಕಬಹುದು. ಮುಂಚೆನೆ ನೀವು ಹುಳು ಬಿಡೋಕ್ಕಿಂತ ಪೂರ್ವದಲ್ಲಿ 15 ಅದಕ್ಕೊಂದು ಉಪಚಾರ ಮಾಡಬೇಕು. ಹೇಗೆ ಮಾಡಬಹುದು? ಹುಳುನ ಬಿಡೋದಕ್ಕೆ ಮುಂಚೆ ಮಡಿ ತಯಾರಾದ್ಮೇಲೆ ಇರುವೆಗಳ ಕಾಟಗಳು ಇರೋದ್ರಿಂದ ಅದಕ್ಕೆ ನಾವು ಉಪಚಾರ ಮಾಡಲೇಬೇಕಾಗ್ತದೆ. ನಾನು ಮೊದಲೇ ಹೇಳಿದಾಗೆ ಕ್ಲೋರೋಫೈರಿಫಾಸ್ ಎನ್ನುವ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 3 ಮಿಲಿಲೀಟರ್ ಸೇರಿಸಿ ಇಡೀ ಮಡಿ ತೊಯ್ಯವಾಗಿ ಸಿಂಪರಣೆ ಮಾಡಬೇಕಾಗ್ತದೆ. ನಂತರ ಒಂದು ವಾರ ತ್ಯಾಜ್ಯ ಹಾಕೋಕ್ಕಿಂತ ಪೂರ್ವದಲ್ಲಿ ಹಾಕಿದ ನಂತರ ನಂತರ ನಾವು ಒಂದು ವಾರ ಆದ್ಮೇಲೆ ಅಥವಾ 10 ಆದ್ಮೇಲೆ ತ್ಯಾಜ್ಯ ವಸ್ತುಗಳನ್ನ ತುಂಬಬೇಕು. ತ್ಯಾಜ್ಯವನ್ನು ತುಂಬಿದ ನಂತರ ತಕ್ಷಣ ಬಿಡಬೇಕು ಅಥವಾ ಒಂದ್ ಸ್ವಲ್ಪ ಟೈಮ್ ತಗೋಬೇಕು? ತ್ಯಾಜ್ಯ ವಸ್ತುಗಳು ಹಾಕಿದ ಮೇಲೆ 1 ವಾರದ ನಂತರ ಹುಳುಗಳನ್ನು ಬಿಡೋದು ಸೂಕ್ತ. ಯಾಕಂದ್ರೆ ಎರೆಹುಳುಗಳು ಯಾವತ್ತೂ ಕೊಳತ ವಸ್ತುಗಳನ್ನ ತಿನ್ನುತ್ತದೆ. ಹಾಗಾಗಿ ತ್ಯಾಜ್ಯ ವಸ್ತುಗಳನ್ನು ತುಂಬಿದ ಮೇಲೆ 1 ವಾರದಿಂದ 10 ದಿನವರೆಗೆ ನಾವು 2-3 ಬಕೆಟ್ ಅಷ್ಟು ನೀರನ್ನ ಸಿಂಪರಣೆ ಮಾಡಿ ನಂತರ ಹುಳುಗಳನ್ನು ಬಿಡಬೇಕು. ಅದು ಒಂದು ಹಂತಕ್ಕೆ ಬಂದಿದೆ, ಇನ್ನು ಹುಳ ಬಿಡಬಹುದು ಅಂತೇಳಿ ಅನ್ಸುತ್ತಲ್ಲ, ಒಂದು 8 ದಿನಕ್ಕೆ ಆ ಒಂದು ಗುಣ ಬಂದ್ಬಿಡುತ್ತೆ ಅದಕ್ಕೆಲ್ಲ. ಹೌದೌದು, ಒಂದು ವಾರಕ್ಕೆ ಅದು ನಾವು ಹಾಕಿದಂತ ತಾಜ್ಯ ವಸ್ತುಗಳು ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತದೆ. ನಂತರ ನಾವು ಹುಳುಗಳನ್ನು ಬಿಡಬಹುದು. ನಾವು ಮಡಿಗೆ ಮಧ್ಯಭಾಗದಲ್ಲಿ 10 ಸೆಂಟಿಮೀಟರ್ ಆಳದಲ್ಲಿ ಒಂದು ಗೆರೆಯನ್ನು ಹೊಡೆದು ಮಧ್ಯ ನಾವು ಹುಳುಗಳನ್ನು ಬಿಡಬಹುದು. ಈ ಹುಳುಗಳನ್ನು ಬಿಟ್ಟಾಗ ಅವು ಕಾರ್ಯವನ್ನ ಚಟುವಟಿಕೆಯನ್ನ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಬೇಕಾದಂತ ವಾತಾವರಣ ಕೂಡ ನಿರ್ಮಾಣ ಮಾಡುವ ಇದೆ. ನೆರಳಲ್ಲೇ ಕೆಲಸ ಮಾಡ್ತಾವು, ಅದಕ್ಕೆ ನೆರಳಿಳುವಂಗ ನೋಡ್ಕೋಬೇಕು ಇಂತದ್ದು. ಹೌದೌದು, ನಾವು ಎರೆಹುಳು ಮಡಿ ಮಾಡಿದಾಗ ಇದಕ್ಕೆ ನೆರಳು ಬಹಳ ಮುಖ್ಯ. ಇದಕ್ಕೆ ಬಹಳ ಮುಖ್ಯವಾದಂತಂದ್ರೆ ನಾವು ಕೊಡ್ತಕ್ಕಂತ ತ್ಯಾಜ್ಯ ವಸ್ತುಗಳು ಮತ್ತು ನೆರಳು ಮತ್ತು ವೈರಿ ಕೀಟಗಳಿಂದ ಕಾಪಾಡಿಕೊಂಡ್ರೆ ಮಾತ್ರ ನಮಗೆ ಹೆಚ್ಚು ಎರೆ ಗೊಬ್ಬರ ತಗೊಳ್ಬಹುದು. ನಾವು ಎರೆ ಗೊಬ್ಬರದ ಮಡಿಗಳ ಮೇಲೆ ನಾವು ಯಾವುದೋ ಒಂದು ಚಪ್ಪರ ಹಾಕಿ ನೆರಳನ್ನು ಒದಗಿಸಬೇಕಾಗ್ತದೆ. ಎರಡು ಪದ್ಧತಿ ಹೇಳಿದ್ರಿ, ಅಂದ್ರೆ ಭೂಮಿ ಮಟ್ಟದಿಂದ ಕೆಳಗೆ ಮತ್ತೆ ಭೂಮಿ ಮಟ್ಟದಿಂದ ಮೇಲೆ, ಎರಡೂ ಸರಿಯಾ? ಎರಡೂ ಸರಿ. ಎಲ್ಲಿ ಯಾವ ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳ್ತದೆ, ಯಾವ ಪ್ರದೇಶದಲ್ಲಿ ಹೆಚ್ಚು ನೀರು ನಿಲ್ತುಕೊಳ್ತದೆ ಅಂತವರು ಭೂಮಿ ಮೇಲ್ಗಡೆ ನಾವು ಮಡಿಗಳನ್ನು ಮಾಡೋದು ತುಂಬಾ ಸೂಕ್ತ. ಈಗ ಹುಳುಗಳನ್ನ ಬಿಡ್ತೀವಿ, ಬಿಟ್ಟ ನಂತರ ಎಷ್ಟು ದಿನ ಅದನ್ನ ನಿರ್ವಹಣೆ ಮಾಡಬೇಕು, ಹೇಗೆ ಅಲ್ಲಿ ತೇವಾಂಶ ನಿರ್ವಹಣೆ ಮಾಡೋದು, ಮತ್ತೆ ದಿನ ಅಲ್ಲಿ ಏನಾದ್ರು ಮಾಡೋದಿರುತ್ತೋ ಹೇಗೆ? ಹೌದು, ಈಗ ನಾವು ಎರೆಹುಳುಗಳನ್ನ ಬಿಟ್ಟ ನಂತರ ಪ್ರತಿ 2 ದಿನಕ್ಕೊಮ್ಮೆ ನಾವು ನೀರನ್ನು ಕೊಡಬೇಕಾಗ್ತದೆ. ನಾನು ಮೊದಲೇ ಹೇಳಿದ ಅಳತೆಯಲ್ಲಿ ಕನಿಷ್ಠ 10 ಲೀಟರ್ ನೀರನ್ನ ಎಲ್ಲಾ ಕಡೆ ಚಿಮುಕುವಾಗ ಹಾಕ್ತಾ ಇರಬೇಕಾಗ್ತದೆ. ನಮ್ಗೆ ಕನಿಷ್ಠ 45 ದಿನವರೆಗೆ ನಮ್ಗೆ ಏನ್ ಗೊಬ್ಬರ ಆಗಿದೆ ಗೊತ್ತಾಗೋದಿಲ್ಲ. 45 ದಿನಗಳ ನಂತರ ನಮ್ಗೆ ಎರೆ ಗೊಬ್ಬರ ಕಾಣೋದಕ್ಕೆ ಪ್ರಾರಂಭ ಆಗ್ತದೆ ಪದರದ ಮೇಲ್ಗಡೆ. 60 ಮತ್ತು 90 ದಿನಗಳಲ್ಲಿ ಇಡೀ ಸಾವಯವ ಗೊಬ್ಬರ, 90% ಸಾವಯವ ಗೊಬ್ಬರವನ್ನ ಎರೆಹುಳುಗಳನ್ನು ತಿಂದು ಇಡೀ ಗೊಬ್ಬರವನ್ನ ತ್ಯಾಜ್ಯ ವಸ್ತುಗಳನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡುತ್ತದೆ. ನಂತರ 1 ವಾರವರೆಗೂ ನಾವು ನೀರನ್ನು ಕೊಡೋದನ್ನ ನಿಲ್ಲಿಸಬೇಕು. 1 ವಾರ ನೀರು ನಿಲ್ಲಿಸಿದ್ರೆ ಇರ್ತಕ್ಕಂತ ಎರೆಹುಳುಗಳೆಲ್ಲ ತಳದಲ್ಲಿ ಸೇರ್ಕೊಳ್ತದೆ. ನಂತರ ಅವುಗಳನ್ನ ಮೇಲ್ಗಡೆ ಗುಂಡಿನಲ್ಲಿ ಅದನ್ನ ತೆಗೆದುಕೊಂಡು ಗುಂಪಾಗಿಡೋದ್ರಿಂದ ಮತ್ತೆ ಇದ್ದು ಬಂದಂತ ಎರೆಹುಳುಗಳು ತಳದಲ್ಲಿ ಸೇರ್ಕೊಳ್ತವೆ. ನಂತರ ಅದನ್ನು ಬೇರ್ಪಡಿಸಿ ಎರೆಹುಳುಗಳು ಮತ್ತು ಗೊಬ್ಬರವನ್ನು ಬೇರ್ಪಡಿಸಿ ಆ ಎರೆ ಗೊಬ್ಬರವನ್ನ ನೆರಳಿನಲ್ಲಿ ಒಣಗಿಸಿ ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿ ನಾವು ಬೇಕಾದಾಗ ಹೊಲಗಳಿಗೆ ಅಥವಾ ಗಿಡಗಳಿಗೆ ಕೊಡಬಹುದು. ಹಾಗಾಗಿ ಬಳಸಬೇಕಾದ್ರೆ ಹೇಗೆ ಬಳಸೋದು ಇದನ್ನು? ಕೆಲವೊಂದ್ ಜನ ಶೆಡ್ ಒಳಗೆ ಬಿತ್ತಿರ್ತಾರೆ, ಕೆಲವೊಂದ್ ಜನ ಹಂಗೆ ಚೆಲ್ತಿರ್ತಾರೆ, ಏನ್ ಮಾಡೋದು? ಈ ಎರೆ ಗೊಬ್ಬರವನ್ನ ನಾವು ಹಲವಾರು ರೀತಿಯಲ್ಲಿ ಬಳಕೆ ಮಾಡಬಹುದು. ನಾವು ಯಾವ ಬೆಳೆಗಳಿಗೆ ಇದನ್ನ ಬಳಕೆ ಮಾಡ್ತಾ ಇದೀವಿ ಅನ್ನೋದು ಬಹಳ ಮುಖ್ಯ. ಈಗ ನಾವು ಯಾವ್ದು ಕುಂಡದ ಬೆಳೆಗಳಿಗಿರ್ಬೋದು ಅಥವಾ ಈ ಹೂವಿನ ಬೆಳೆಗಳಿಗೆ ಇದ್ರೆ ನಾವು ನೇರವಾಗಿ ಗಿಡದ ಬುಡಕ್ಕೆ ನಾವು ಗೊಬ್ಬರವನ್ನ ಕೊಡಬಹುದು. 2-3 ಇಂಚಸ್ ಒಂದು ಅಗಲ ಗುಣಿ ತೋರಿ ಕೊಡಬಹುದು. ಅಥವಾ ಈ ತೋಟಗಾರಿಕಾ ಬೆಳೆಗಳಾದ ದ್ರಾಕ್ಷಿ, ದಾಳಿಂಬೆ, ಮಾವು, ಯಾವುದೇ ತೋಟಗಾರಿಕಾ ಬೆಳೆಗಳಿಗೆ ಆ ವಯಸ್ಸಿಗೆ ಅನುಗುಣವಾಗಿ 5-10 ಕೆಜಿ ಎರೆ ಗೊಬ್ಬರವನ್ನ ಗಿಡದ ಬುಡಕ್ಕೆ, ಒಂದೊಂದು ಗಿಡಕ್ಕೆ. ಅಥವಾ ಈ ಒಂದು ಕೃಷಿ ಬೆಳೆಗಳಾದ ಬೆಳೆಗಳಿಗೆ ನಾವು ನೇರವಾಗಿ ನಾವು ಈ ತಿಪ್ಪೆ ಗೊಬ್ಬರ ಕೊಡೋ ರೀತಿ ಎಕರೆಗೆ 10 ಕ್ವಿಂಟಾಲಷ್ಟು ಎರೆ ಗೊಬ್ಬರವನ್ನು ಎರಚಬಹುದು. ಇಲ್ಲ ಅಂತಂದ್ರೆ ರಾಸಾಯನಿಕ ಗೊಬ್ಬರ ಕೊಡೋ ತರ ನಾವು ಕುರುಗೆಗಳನ್ನು ಕೂಡ ಬಿತ್ತನೆ ಮಾಡುವ ಕೂಡ ಕೊಡಬಹುದು. ಇಲ್ಲ ಅಂತಂದ್ರೆ ಗಿಡಗಳ ಮಧ್ಯೆ ನಾವು ಎರೆ ಗೊಬ್ಬರವನ್ನು ಕೊಟ್ಟು ಎಳೆ ಗುಂಟೆ ಹೊಡೆಯೋದ್ರಿಂದ ಆ ಎರೆ ಗೊಬ್ಬರ ಮಣ್ಣಿಗೆ ಸೇರ್ಕೊಂಡು ಫಲವತ್ತತೆಯನ್ನು ಕೂಡ ಜಾಸ್ತಿ ಮಾಡಿ. ಹಾಗಾಗಿ ಇಲ್ಲಿ ನಾವು ಎರೆ ಗೊಬ್ಬರವನ್ನ ಹಾಕಬೇಕು. ಎರೆ ಗೊಬ್ಬರವನ್ನ ನಾವು ಇನ್ಸಿಟು ಅಂದ್ರೆ ಇರು ನೆಲೆಯಲ್ಲಿ ಅವನ್ನ ಸಾಕಾಣಿಕೆ ಮಾಡೋದ್ರಿಂದ ಅದಕ್ಕೆ ಎಷ್ಟು ಗೊಬ್ಬರ ಸಿಕ್ತು, ಏನು ಎಂತು, ಮತ್ತೆ ಹುಳುಗಳು ಬದುಕೋ ಇರ್ಲೋ ಅಂತ ಹೇಳಿ ಗೊತ್ತಾಗುತ್ತಾ ನಮ್ಗೆ? ಗೊತ್ತಾಗುತ್ತಾ ನಮ್ಗೆ. ನಾವೇನ್ ಗೊಬ್ಬರ ಸಾವಯವ ವಸ್ತುಗಳನ್ನ ಗಿಡದ ಬುಡಕ್ಕೆ ಹಾಕಿ ನಂತರ ಹುಳುಗಳನ್ನು ಬಿಟ್ಟಾಗ 90 ದಿನಗಳಲ್ಲಿ ಅದು ನಮ್ಗೆ ಗೊತ್ತಾಗ್ತದೆ. ನಾವು ಬಿಟ್ಟಂತ ಹುಳುಗಳು ವೃದ್ಧಿಯಾಗಿರ್ತವೆ, ಅದ್ರಲ್ಲಿ ಕೋಶಗಳು ಇರ್ತವೆ, ಸಣ್ಣ ಮರಿಗಳು ಇರ್ತವೆ, ದೊಪ್ಪ ಹುಳುಗಳು ಇರ್ತವೆ. ನಾವು ಹಾಕಿರ್ತಕ್ಕಂಥ ಕೃಷಿ ತ್ಯಾಜ್ಯ ವಸ್ತುಗಳು ಗೊಬ್ಬರವಾಗಿ ಹಾಗೆ ಮಾರ್ಪಾಡಾಗಿರ್ತದೆ. ಮತ್ತೆ ನಾವು ಹುಳುಗಳನ್ನ ಬಿಡ ಅವಶ್ಯಕತೆ ಇರೋದಿಲ್ಲ. ನೇರವಾಗಿ ನಾವು ಗೊಬ್ಬರಗಳನ್ನ ಕೊಟ್ಕೊಂಡು ಸಾವಯವ ವಸ್ತುಗಳನ್ನ ಹಾಕೊಂಡು ಹೋದ್ರೆ ಮತ್ತೆ ಅಲ್ಲೇ ಅವು ಸ್ಥಾನಕ್ಕೆ ಹೋಗಿ ಇಟ್ಕೊಂಡು ಗೊಬ್ಬರವನ್ನು ನಿರಂತರವಾಗಿ ಕೊಟ್ಕೊಂಡು ಹೋಗ್ತಾ ಇರ್ತದೆ. ಹಾಗಾಗಿ ಇದನ್ನು ನಾವು ಹೆಚ್ಚಾಗಿ ತೋಟಗಾರಿಕಾ ಬೆಳೆಗಳಿಗೆ ಶಿಫಾರಸು ಮಾಡಿದ್ದೇವೆ. ಎರೆಹುಳು ರೈತನ ಮಿತ್ರ ಅಂತೇಳಿ ಅಂತೀವಿ ಅಂದ್ರೆ ಅದು ಭೂಮಿಯನ್ನ ಆಳವಾಗಿ ಉಳುಮೆ ಮಾಡುತ್ತೆ ಅನ್ನುವಂತ ಉದ್ದೇಶ. ಅಂದ್ರೆ 20-25 ಫೀಟ್ ಮೇಲೆ ಹೋಗೋದು, ಕೆಳಗೆ ಬರೋದು, ಮತ್ತೆ ಅದು ಎರೆ ಮ್ಯೂಕಸ್ ಅನ್ನ ರಿಲೀಸ್ ಮಾಡೋದ್ರಿಂದ ಅದರಲ್ಲಿ ಕೂಡ ಸಾಕಷ್ಟು ಪೋಷಕಾಂಶಗಳು ಇರ್ತವೆ. ಭೂಮಿ ನೀರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಕೂಡ ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ಸ್ಥಾನಿಕವಾಗಿ ಅಥವಾ ದೇಶ ಎರೆಹುಳುಗಳು ಅಂತೀವಿ ಅವುಗಳ ಸಂಖ್ಯೆ ಕೂಡ ಹೆಚ್ಚಾಗಬೇಕು, ಅವುಗಳ ಬದುಕು ಕೂಡ ಹಸನಾಗಬೇಕು. ದೇಶೀಯ ತಳಿಗಳು ಅಂದ್ರೆ ನಮ್ಮ ಭೂಮಿಯಲ್ಲಿ ಈಗಾಗಲೇ ಸ್ಥಾನಿಕವಾಗಿ ದೇಶೀಯ ಎರೆಹುಳುಗಳು ಇವೆ. ಏನಪ್ಪಾ ಅಂತಂದ್ರೆ ನಾವು ಮೊದಲೇ ಹೇಳಿದಾಗ ಹೆಚ್ಚು ನಾವು ರಾಸಾಯನಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ವಸ್ತುಗಳನ್ನು ಭೂಮಿಗೆ ಸೇರಿಸ್ತಾ ಇರೋದ್ರಿಂದ ಇವುಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ನಾವು ಇವುಗಳ ಸಂಖ್ಯೆ ಕಾಪಾಡ್ಕೋಬೇಕು ಅಂತಂದ್ರೆ ನಾವು ಅಲ್ಲಿ ಸಾವಯವ ವಸ್ತುಗಳನ್ನ ಜಾಸ್ತಿ ಕೊಡಬೇಕು, ರಾಸಾಯನಿಕ ಗೊಬ್ಬರಗಳು ರಾಸಾಯನಿಕ ವಸ್ತುಗಳನ್ನ ಹತೋಟಿಯಲ್ಲಿ ಇಡಬೇಕು. ಆದ್ರೆ ಹಾಗಾಗಿ ನಾವು ಈ ದೇಶಿ ಎರೆಹುಳುಗಳನ್ನು ಕೂಡ ಸಂಖ್ಯೆ ವೃದ್ಧಿ ಮಾಡಬಹುದು. ಇವುಗಳ ಸಂಖ್ಯೆ ಜಾಸ್ತಿ ಅಂತೇಳಿ ಅಂದ್ರಲ್ಲ, ತಾವೊಬ್ಬ ಕೀಟ ತಜ್ಞರಾಗಿ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ? ಈಗ ನಾವು ಯಾವುದೇ ಒಂದು ಎರೆಹುಳು ತೆಗೆದುಕೊಂಡಾಗ ಪ್ರತಿ ಒಂದು ಎರೆಹುಳುಗಳು ತನ್ನ ಜೀವಿತ ಅವಧಿನಲ್ಲಿ ಏನು ಒಂದು 90 ದಿನ ಏನು ಜೀವಿತ ಅವಧಿ ಅಂತ ಹೇಳ್ತೀವಿ, ಅದರಲ್ಲಿ ಕಡಿಮೆ ಅಂತಂದ್ರೆ 50 ರಿಂದ 150 ಕೊತ್ತಂಬರಿ ಬೀಜಾಕಾರದ ಮೊಟ್ಟೆಗಳನ್ನ ಇಡ್ತವೆ. ಪ್ರತಿ ಒಂದು ಕೊತ್ತಂಬರಿ ಬೀಜಾಕಾರದ ಮೊಟ್ಟೆಯಲ್ಲಿ 2 ರಿಂದ 3 ಮರಿ ಹುಳುಗಳು ಹೊರಗೆ ಬರ್ತವೆ. ಅವು ಕನಿಷ್ಠ 40-45 ಬೆಳೆದು ದೊಡ್ಡ ಹುಳುಗಳಾಗಿ ಮಾರ್ಪಾಡಾಗ್ತವೆ. ಅವು ಮತ್ತೆ ಅವು ಸಮ್ಮಿಲನ ಆಗಿ ಎರಡು ಹುಳುಗಳು ಕೂಡ ಮೊಟ್ಟೆ ನೆಟ್ಟ ಶಕ್ತಿ ಇದೆ ಇದಕ್ಕೆ. ಬೇರೆ ಪ್ರಾಣಿಗಳು ತೆಗೆದುಕೊಂಡ್ರೆ ಹೆಣ್ಣು ಹುಳುಗಳು ಮಾತ್ರ ಅಥವಾ ಹೆಣ್ಣು ಜೀವ ಮಾತ್ರ ಮೊಟ್ಟೆ ಇಟ್ಟರೆ ಈ ಎರೆಹುಳುಗಳು ಇಲ್ಲಿ ಹೆಣ್ಣು ಮತ್ತು ಗಂಡು ಅಂತ ಏನು ಇರೋದಿಲ್ಲ, ಎರಡು ಒಂದೇ ಹುಳದಲ್ಲಿ ಎರಡು ಮೊಟ್ಟೆ ಇಡ್ತವೆ. ದ್ವಿಲಿಂಗ ಸಂತತಿ ಇರ್ತಕ್ಕಂಥ ಹುಳುಗಳಿವು ಎರೆಹುಳುಗಳಿವು. ಹಾಗಾಗಿ ನಾವು ಒಂದು ಪ್ರಮಾಣದ ಹೇಳ್ಬೇಕಂತಂದ್ರೆ ಇವತ್ತು ನಾವು ಕನಿಷ್ಠ ಒಂದು ಕೆಜಿ ಎರೆಹುಳುಗಳನ್ನ ನಾವು ಮಡಿಗೆ ಬಿಟ್ಟಾಗ 90 ದಿನಗಳಲ್ಲಿ ಅವು ಸುಮಾರು 20-25 ಕೆಜಿ ಎರೆಹುಳು ಆಗ್ಬಹುದು. ನಾವು ಕೊಡ್ತಾ ತಾಜ್ಯ ವಸ್ತುಗಳು, ನಾವು ನಿರ್ವಹಣೆ ಪದ್ಧತಿ ಮತ್ತು ನೀರಿನ ಅಂಶ ಮೇಲೆ ಇದು ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಅವುಗಳ ಸಂಖ್ಯೆ ಕೂಡ ವೃದ್ಧಿ ಆಗುತ್ತೆ, ಅವುಗಳನ್ನು ಕೂಡ ಮಾರ್ಕೊಳ್ಳೋದಕ್ಕೆ ಸಾಧ್ಯತೆ. ಹೌದು, ನಾವು ಎರೆಹುಳುಗಳನ್ನು ಮಾರಬಹುದು, ಎರೆಗೊಬ್ಬರನ್ನು ಕೂಡ ಮಾರಬಹುದು. ಆ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಮಾರಲೇಬೇಕು, ಇಲ್ಲಾಂದ್ರೆ ಒಂದು ತೆಗೆದಾಕ್ಬೇಕು, ಜಾಸ್ತಿ ಬಿಡಬಾರ್ದು. ಹೌದೌದು, ಈಗ ಹುಳುಗಳ ಸಂಖ್ಯೆ ಜಾಸ್ತಿ ಆದ್ರೆ ನಾವು ಅಷ್ಟು ನಾವು ಸಾವಯವ ಗೊಬ್ಬರನ ಕೊಡಬೇಕಾಗ್ತದೆ. ಹಾಗಾಗಿ ಆ ಹುಳುಗಳನ್ನ ತೆಗೆದು ಬೇರೆ ಮಡಿಯನ್ನ ಮಾಡಿ ಮತ್ತೆ ತಾಜ್ಯ ವಸ್ತು ಒದಗಿಸಿದ್ರೆ ನಾವು ಹೆಚ್ಚು ಗೊಬ್ಬರನ ಪಡ್ಕೊಳ್ಬಹುದು. ಹುಳುಗಳ ಸಂಖ್ಯೆ ಜಾಸ್ತಿ ಆದ್ರೆ ತಕ್ಕಂತೆ ನಾವು ಗೊಬ್ಬರವನ್ನು ಕೊಡಬೇಕಾಗ್ತದೆ. ಒಳ್ಳೇದು ಜವರೇಗೌಡರು, ಇಲ್ಲಿ ತನಕ ನೀವು ನಮ್ಮ ಜೊತೆಗೆ ಇದ್ದು. ಒಟ್ಟಾರೆ ಎರೆಹುಳು ಸಾಕಾಣಿಕೆ, ಎರೆಗೊಬ್ಬರ ತಯಾರಿಕೆ, ಅವುಗಳನ್ನ ಹೇಗೆ ಬಳಸಬೇಕು ಅನ್ನೋ ನಿಟ್ಟಿನೊಳಗನೆ ಮಾಹಿತಿಯನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಎರೆಗೊಬ್ಬರ ತಯಾರಿಕೆ ಈ ವಿಷಯವಾಗಿ ಡಾಕ್ಟರ್ ಜವರೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಎಚ್ ಪಿ ರಾಮಡ್ಗಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ. ಮತಲಬ್? ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್. ಪಹಲೀ ವಾಲಿ ಬಾತ್ ಕಹಾ, ಪರಂತು ಸಬ್ ಯಹೀ ಡಾಲೆ ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ಹೈ? ರೆ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಕೇ ಸೇ ಭೀ ಖೇತಿ ಶುರೂ ಕರೂಂಗಾ. ಮಾಟಿ ಸೇ ಪ್ರೇಮ್ ಕೀ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು, ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು, ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ, ನಿಗದಿತ ಸಮಯದಲ್ಲಿ ಉಚಿತ ಕಣ್ಣು ಕಿವಿ ಮೂಗು ಗಂಟಲು ಮತ್ತು ಬಾಯಿ

ಕಂಗಾರ.